ಸ್ಥೂಲಕಾಯ ಹಾಗೂ ಆಯುರ್ವೇದದ ಚಿಕಿತ್ಸೆ. ಈ ಕುರಿತು ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೇಶವ್ ಎಂಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳೀನ. ಅಂಗೈಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೆ, ಸ್ಥೌಲ್ಯದ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಆ ಕುರಿತಂತೆ ನಿಮಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಡಾಕ್ಟರ್ ಕೇಶವ್ ಎಂ ಎಸ್ ಅವರು ಬಂದಾರ. ಪ್ರಾಧ್ಯಾಪಕರು, ಸ್ವಸ್ಥ ವೃತ್ತ ವಿಭಾಗ, ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯ, ಧಾರವಾಡ. ಡಾಕ್ಟರ್ ಕೇಶವ್ ಎಂ ಎಸ್ ಅವರನ್ನ ಆತ್ಮೀಯ ಕೇಳುಗರೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಕೇಶವ್ ಅವರೇ, ಸ್ವಾಗತ, ಸುಸ್ವಾಗತ. ಸರ್ ನಮಸ್ಕಾರ. ಈಗ ನೋಡ್ರಿ, ಈಗ ಒಬೆಸಿಟಿ ಅಂತೀವಿ ನಾವು, ಇದು ಯಾವಾಗಿಂದ ಆರಂಭ ಆಗ್ತದೆ, ಈ ಸ್ಥೌಲ್ಯದ ಲಕ್ಷಣಗಳೇನು ಮತ್ತು ಕಾರಣ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಸ್ಥೌಲ್ಯ ಅಂದ್ರೆ ನಾವು ಅತಿಯಾದ ತೂಕ, ಓವರ್ ವೇಟ್ ಅಂತ ಹೇಳ್ತೀವಿ. ಮುಖ್ಯವಾದ ಲಕ್ಷಣ ಶರೀರದಲ್ಲಿ ಅತಿಯಾಗಿ ಮೇಧದ ಧಾತು ಅಥವಾ ಮೇಧ ಧಾತುವಿನ ಶೇಖರಣೆ. ಸರ್, ಸ್ಥೌಲ್ಯ ಇದೊಂದು ದೇಹದ ಆಕಾರದಲ್ಲಿ ಬದಲಾವಣೆ ಅಲ್ಲ, ಆದ್ರೆ ಎಲ್ಲಾ ರೋಗಗಳಿಗೆ ಮೂಲ ಕಾರಣ ಆಗಿರುತ್ತೆ. ಇದಕ್ಕೆ ಮೇಧೋದೋಷ ಅಂತಾನು ಆಯುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಕಾರಣಗಳೇನು ಅಂತಂದ್ರೆ, ಅತಿಯಾಗಿ ತಿನ್ನುವುದು, ವಿಶೇಷವಾಗಿ ಎಣ್ಣೆ ಪದಾರ್ಥ, ಸಿಹಿ ಪದಾರ್ಥ ತಿನ್ನೋದು, ವ್ಯಾಯಾಮದ ಅಭಾವ. ಎಸ್ಪೆಷಲಿ ಈಗಿನ ಜೀವನ ಶೈಲಿಯಲ್ಲಿ ಯಾರು ಟೈಮ್ ಕೊಟ್ಟು ಬೇಗ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡ್ರಿ, ನಡೀರಿ, ವಾಕಿಂಗ್ ಮಾಡ್ರಿ ಅಂತಾರೆ. ಅದನ್ನೆಲ್ಲ ಬಿಟ್ಟು ನಿಧಾನ ಆರಾಮಾಗಿ ಹೇಳೋದು, ಆಮೇಲೆ ಆಫೀಸಿಗೆ ಟೈಮ್ ಆಗಿದೆ ಅಂತ ಹೇಳಿ ಓಡೋಡಿ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡ್ತಾರೆ. ಸೊ ಶಾರೀರಿಕ ಚಟುವಟಿಕೆ ತುಂಬಾ ಕಡಿಮೆ ಇರುತ್ತೆ. ದಿನಪೂರ್ತಿ ಕುಳಿತುಕೊಳ್ಳುವಂತ ಜೀವನ ಶೈಲಿ, ಒಂದೇ ಕಡೆ ಕುಳಿತುಕೊಳ್ಳೋದು, ಟಿವಿ ನೋಡ್ತಾ ಕುಳಿತುಕೊಳ್ಳೋದು, ಬುಕ್ ಓದ್ತಾ ಕುಳಿತುಕೊಳ್ಳೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ. ಇದು ಒಂದು ಕಾರಣ. ಇನ್ನ ಮನೋವೈಕಲ್ಯಗಳು, ಮಾನಸಿಕವಾದಂತ ವಿಚಾರಗಳು, ಅತಿಯಾದ ಚಿಂತೆ, ಒತ್ತಡ. ಒತ್ತಡ ಈಗಿನ ಜೀವನ ಶೈಲಿಯಲ್ಲಿ ಇದ್ದೇ ಇದೆ. ಒಂದು ದುಡ್ಡಿಗೋಸ್ಕರ ಓಡಾಡ್ತಾ ಇದೀವಿ, ಇನ್ನೊಂದು ಟೈಮ್ ಸಿಕ್ಕಿಲ್ಲ ಅಂತ. ಈಗ ಬೆಂಗಳೂರಂತ ಮಹಾನಗರಗಳಲ್ಲಿ ಒಂದು ಆಫೀಸಿಂದ ಮನೆಗೆ ಬರಕ್ಕೆ, ಮನೆಯಿಂದ ಆಫೀಸ್ ಹೋಗಕ್ಕೆ ಅಲ್ಲೇ ಒಂದು ಅರ್ಧ ದಿನಾನೇ ಕಳೆದು ಬಿಡ್ತಾರೆ. ಸೊ ಇದರಿಂದ ಮಾನಸಿಕ ಖಿನ್ನತೆಯನ್ನು ಉಂಟಾಗುತ್ತೆ. ಈ ಖಿನ್ನತೆ ಮತ್ತೆ ಸ್ಥೌಲ್ಯಕ್ಕೆ ಒಂದು ಕಾರಣ. ಹಾರ್ಮೋನಲ್ ಅಸಮತೋಲಿತ ಇರೋದ್ರಿಂದ ಮತ್ತೆ ವಂಶ ಪಾರಂಪರ್ಯವಾಗಿ ಅವ್ರ ತಂದೆ, ಅಜ್ಜ, ಮುತ್ತಜ್ಜ, ತಾಯಿ, ಆ ಕಡೆ ಬಂಧು ಬಳಗದಲ್ಲಿ ಯಾರಾದರೂ ಸ್ಥೌಲ್ಯ ಇತ್ತು ಅಂದ್ರೆ ಅದು DNA ಫ್ಯಾಕ್ಟರ್, ಅದು ಹೆರಿಡಿಟರಿ ಆಗಿ ಬರುವಂತ ಕಾರಣಗಳಿವೆ. ಸೊ ಇವೆಲ್ಲ ಮುಖ್ಯವಾದ ಕಾರಣಗಳು. ಸರ್, ಇನ್ನು ಲಕ್ಷಣಗಳು ಹೇಳಬೇಕು ಅಂತಂದ್ರೆ, ಅತಿಯಾದ ತೂಕ ಆಗೋದ್ರಿಂದ ಅವರಿಗೆ ಆಬ್ವಿಯಸ್ಲಿ ಆಯಾಸ ಆಗುತ್ತೆ, ಚಟುವಟಿಕೆ ಮಾಡಕ್ಕೆ ಹುಮ್ಮಸ್ಸಿರುವುದಿಲ್ಲ, ಅತಿಯಾಗಿ ಬೆವರು ಬಿಡೋದು, ಆಮೇಲೆ ನಾನು ದಪ್ಪಗಿದ್ದೀನಲ್ಲ ಅಂಥೇಳಿ ಮಾನಸಿಕ ಚಿಂತೆ ಒಂದು ಬೇರೆ, ಆಮೇಲೆ ದೈಹಿಕ ಶಕ್ತಿ ಕುಂಠಿತವಾಗುತ್ತೆ, ಯಾವುದೇ ಕೆಲಸಗಳನ್ನ ಮಾಡಕ್ ಸರಿಯಾಗಿ ಆಗಲ್ಲ. ಇದರಿಂದ ಅವರಿಗೆ ನಿದ್ದೆ ಹೆಚ್ಚಾಗುತ್ತೆ, ನಿದ್ದೆ ಮಾಡ್ತಾ ಇರ್ತಾರೆ, ಹಾಗೂ ದೇಹದ ಭಾಗಗಳಲ್ಲಿ ಕೊಬ್ಬು ಹೆಚ್ಚಾಗಿ ಕಾಣುತ್ತದೆ. ಈ ಎಲ್ಲಾ ಲಕ್ಷಣಗಳು ಒಂದು ಸ್ಥೌಲ್ಯ ವ್ಯಕ್ತಿಯ ಅಂದಾಜಿಸಲ್ಪಡ್ತೀವಿ. ಡಾಕ್ಟರ್ ಕೇಶವರೇ, ಬಹಳ ಅದ್ಭುತವಾಗಿ ಈ ಸ್ಥೌಲ್ಯದ ಲಕ್ಷಣಗಳನ್ನು ಹೇಳಿದ್ರಿ, ಮತ್ತೆ ಏನ್ ಕಾರಣ ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ವಿಶೇಷವಾಗಿ ನಮ್ಮ ಊಟದಲ್ಲಿ, ಆಮೇಲೆ ಮಾನಸಿಕ ಒಂದು ಬದಲಾವಣೆಯಲ್ಲಿ ನಾವು ಸ್ಥೌಲ್ಯದ ಒಂದು ಕಾರಣವನ್ನು ಕೂಡ ನಾವು ಪತ್ತೆ ಹಚ್ಚಬಹುದು ಅನ್ನೋದು ಹೇಳಿದ್ರೆ, ಬಹಳ ಮುಖ್ಯವಾಗಿ ಮನಸ್ಸೇ ಮಾಧವ ಅಂತಾರೆ. ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಊಟ ಮಾಡ್ಬೇಕಾದ್ರೆ ನಿಧಾನಕ್ಕೆ ಎಷ್ಟು ಬೇಕಷ್ಟೇ, ಒಂದು ರೊಟ್ಟಿ ಕಡಿಮೆ ಊಟ ಮಾಡೋದು, ದೇಹದ ಒಳಗೆ ಹಾಕುವಂತ ಪದಾರ್ಥದ ಕಡೆ ನಮ್ಮ ಗಮನ ಇರಬೇಕು. ಹಿತಮಿತವಾಗಿದ್ದರೆ ಚೆನ್ನ, ಅಂದ್ರೆ ಮಾತ್ರ ನಾವು ಈ ಸ್ಥೌಲ್ಯದಿಂದ ಪಾರಾಗಬಹುದು ಅಲ್ಲ. ಡಾಕ್ಟರ್ ಕೇಶವ್ ಎಂ ಎಸ್ ಅವರೇ, ಆಯುರ್ವೇದೊಳಗೆ ಸ್ಥೌಲ್ಯದ ಉಲ್ಲೇಖ ಹೆಂಗದ, ಏನದು, ಅದ್ರ ಬಗ್ಗೆ ಮಾಹಿತಿ ಹೇಳ್ಬೋದಾ? ಆಯುರ್ವೇದ ಸಂಹಿತ ಸುಮಾರು 5,000 ವರ್ಷಗಳ ಹಿಂದಿನ ಗ್ರಂಥ, ಮೂಲ ಗ್ರಂಥ. ಸೊ ಇದರಲ್ಲಿ ಸ್ಥೌಲ್ಯದ ಉಲ್ಲೇಖ ಆಯುರ್ವೇದದ ಪ್ರಕಾರ, ಚರಕ ಸಂಹಿತೆ ಪ್ರಕಾರ ಸೂತ್ರಸ್ಥಾನ 21 ಚಾಪ್ಟರ್ ಅಲ್ಲಿ ಅಷ್ಟನಿಂದತಿಯ ಅಧ್ಯಾಯ ಅಂತಂದು ಬರುತ್ತೆ ಸರ್. ಅದರಲ್ಲಿ ಅತಿ ಸ್ಥೂಲ, ಅತಿ ಕೃಷ, ಅತಿಲೋಮ, ಅಲೋಮ, ಅತಿ ಕೃಷ್ಣ, ಅತಿ ಗೌರ, ಹೀಗೆ 8 ವಿಧವಾದ ವ್ಯಕ್ತಿಗಳನ್ನ ಗುರುತಿಸಿದ್ದಾರೆ. ಅದನ್ನ ಈಗಿನ ಆಧುನಿಕ ಪದ್ಧತಿಯಲ್ಲಿ ನೋಡಿದ್ರೆ ಇದನ್ನ ಎಂಡೋಕ್ರೈನಲ್ ಡಿಸಾರ್ಡರ್ಸ್ ಅಂತ ಅನ್ಬಹುದು. ಸೊ ಆ ಒಂದು ಚಾಪ್ಟರ್ದಲ್ಲಿ ಅಥವಾ ಆ ಒಂದು ಅಧ್ಯಾಯದಲ್ಲಿ ಏನ್ ಹೇಳಿದಾನೆ ಅಂತಂದ್ರೆ, ಸ್ಥೌಲ್ಯವನ್ನು ನಿಯಂತ್ರಿಸಲು ಅಸಾಧ್ಯ. ಆದರೆ ಈಗಿನ ಆಧುನಿಕ ಪದ್ಧತಿಯಲ್ಲಿ ಸ್ಥೌಲ್ಯ ಒಂದು ಮ್ಯಾನೇಜಬಲ್ ಡಿಸೀಸ್, ಅದನ್ನ ನಾವು ಕಂಟ್ರೋಲ್ ಮಾಡಬಹುದು, ಆದ್ರೆ ಕಂಪ್ಲೀಟ್ ಪೂರ್ತಿಯಾಗಿ ಅದನ್ನ ನಿಯಂತ್ರಿಸಕ್ಕಾಗೋದಿಲ್ಲ ಅಥವಾ ಗುಣಮುಖರನ್ನಾಗಿ ಮಾಡಕ್ ಬರೋದಿಲ್ಲ. ಸ್ಥೌಲ್ಯ ಒಂದು ಮಲ್ಟಿ ಫ್ಯಾಕ್ಟರಲ್ ಡಿಸೀಸ್ ಅಂತ ಹೇಳ್ತೀವಿ. ಅದಕ್ಕೆ ಒಂದೇ ಕಾರಣ ಇಲ್ಲ ಸರ್, ಹಲವಾರು ಕಾರಣಗಳು. ವಂಶ ಪರಂಪರೆ, ಆಮೇಲೆ ಔಷಧಿಗಳ ಸೇವನೆ, ಆಹಾರ ವಿಹಾರದಲ್ಲಿ ವ್ಯತ್ಯಾಸ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ, ಮನೋವಿಕಾರಗಳು, ಹೀಗೆ ಸುಮಾರು. ಮತ್ತೆ ಇವು ಜಂಕ್ ಫುಡ್, ಆಹಾರ ಪದ್ಧತಿ, ಇದನ್ನೆಲ್ಲ ತಿನ್ನೋದ್ರಿಂದ ಬರುತ್ತೆ. ಆದರೆ ಆಯುರ್ವೇದದಲ್ಲಿ ಇದನ್ನ ಗುಣಪಡಿಸಲಾಗದ ನಿಂದಿತ ವ್ಯಾಧಿ ಅಂತ ಹೇಳಿರುವಂತ ಉಲ್ಲೇಖ ಇದೆ. ಸೊ ಆದ್ರೂ ಯಾರಾದ್ರೂ ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಥವಾ ಚಿಕಿತ್ಸೆ ಕೊಡ್ತೀನಿ ಅಂತ ಬಂದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಕೆಲವೊಂದು ಮಾಡಿಫಿಕೇಶನ್ ಮಾಡಿ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇದು ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಸರ್. ಬಹಳ ಅದ್ಭುತವಾದ ವಿಶ್ಲೇಷಣೆ ಡಾಕ್ಟರ್ ಕೇಶವ್ ಅವರೇ. ಆಧುನಿಕ ಔಷಧಿ ಪದ್ಧತಿಯೊಳಗೆ ವೈಜ್ಞಾನಿಕವಾಗಿ ಒಂದು ಕಾರಣವನ್ನ ಅಂದ್ರೆ ಮಾನಸಿಕವಾಗಿ ಸೈಕಲಾಜಿಕಲ್ ಹೆಂಗ ಅದು ಡಿಪೆಂಡ್ ಆಗ್ಯದ ಅಂದ್ರೆ ಈಗ ಅದನ್ನ ಮ್ಯಾನೇಜ್ ಮಾಡಬಹುದು. ಒಬೆಸಿಟಿ ಆಗೋದ್ರಿಂದ ಅದು ಮುಂದೆ ಸಾಕಷ್ಟು ಜೀವನ ಶೈಲಿ ತೊಂದರೆಗಳಿಗೆ ಒಂದು ಆಹ್ವಾನ ಕೊಟ್ಟಂಗೆ. ಆದರೂ ಕೂಡ ಒಂದು ನಿಯಮಿತ ಚಲನೆಯನ್ನು ಇಟ್ಕೊಂಡು ನಾವು ಜೀವನವನ್ನ ಮಾಡಬಹುದು. ಈ ಆಧುನಿಕ ಔಷಧಿ ಪದ್ಧತಿಯೊಳಗೆ ಏನದಲ್ಲ ಸ್ಥೌಲ್ಯದ ಉಲ್ಲೇಖ ಹೆಂಗದ ಸರ್? ಆಧುನಿಕ ಔಷಧಿ ಪದ್ಧತಿಯಲ್ಲಿ ಇದನ್ನ ಒಬೆಸಿಟಿ ಅಂತ ಕರೀತಾರೆ. ಅದನ್ನ ಮತ್ತೆ ಕ್ಯಾಟಗರಿ ಮಾಡ್ತಾರೆ, ಒಬೆಸಿಟಿ, ಓವರ್ ವೇಟು, ಆಮೇಲೆ ಮಾಡರೇಟ್ ವೇಟು, ಈ ತರ ಕ್ಯಾಟಗರಿ ಮಾಡಿ ಅದನ್ನ ಪತ್ತೆ ಹೇಗೆ ಹಚ್ತಾರೆ ಅಂತಂದ್ರೆ BMI ಮೂಲಕ, ಬಾಡಿ ಮಾಸ್ ಇಂಡೆಕ್ಸ್ ಅಂತಾರೆ. ವ್ಯಕ್ತಿಯ ಎತ್ತರ ಹಾಗೂ ತೂಕ ಇದನ್ನ ಗುಣಿಸಿ ಭಾಗಾಕಾರ ಮಾಡೋದ್ರಿಂದ ಒಂದು ಅಂಕಿ ಸಿಗುತ್ತೆ. ಆ ಅಂಕಿ ಮೇಲೆ ಆ ವ್ಯಕ್ತಿ ಓವರ್ ವೇಟ್ ಇದಾನೋ, ಅಂಡರ್ ವೇಟ್ ಇದಾನೋ, ಅಥವಾ ಒಬೆಸ್ ಇದಾನೋ ಅಂತ ಕಂಡುಹಿಡಿತೀವಿ. BMI 30 ಮೇಲೆ ಇದ್ದದ್ದೇ ಅದೆಲ್ಲ ಒಬೆಸಿಟಿ, ಓವರ್ ವೇಟ್ ಅಂತ ಹೇಳ್ಬೋದು. 25 ಒಳಗಡೆ ಇರಬೇಕು ಮನುಷ್ಯನ BMI. ಸೊ ಆಧುನಿಕ ಪದ್ಧತಿ ಪ್ರಕಾರ ಒಬೆಸಿಟಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಕ್ಕೆ ಸುಮಾರು ಚಿಕಿತ್ಸಾ ಪದ್ಧತಿಗಳು ಅಥವಾ ಕೆಲವೊಂದು ಉಪಾಯಗಳನ್ನ ಕಂಡುಹಿಡಿದ್ರು. ಬೇಸಿಕಲಿ ಈಗಿನ ಯುವ ಜನತೆಯಲ್ಲಿ ಏನಿದೆ ಅಂತಂದ್ರೆ ಎಕ್ಸಸೈಸ್ ಮಾಡೋದು, ಜಿಮ್ಮಿಗೆ ಹೋಗೋದು, ವ್ಯಾಯಾಮ ಮಾಡೋದು, ಹಿತಮಿತವಾದ ಆಹಾರ ಬಳಸೋದ್ರಿಂದ ತೂಕವನ್ನು ನಿಯಂತ್ರಣ ಇಟ್ಕೋಬಹುದು ಅಂತ ಅವರು. ಆದ್ರೆ ಈಗಿನ ಹೊಸ ಪದ್ಧತಿಗಳು ಸುಮಾರಿದೆ. ಸರ್ಜಿಕಲಿನೂ ಅದನ್ನ ಮ್ಯಾನೇಜ್ ಮಾಡ್ತಾರೆ, ಔಷಧಿ ಪದ್ಧತಿಗಳಿಂದನು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಬೇಸಿಕಲಿ ಹೇಳಬೇಕು ಅಂತಂದ್ರೆ ಆಹಾರ ವಿಹಾರದಿಂದ ಅಂತಂದ್ರೆ ನಾವು ತಿನ್ನುವಂತ ಆಹಾರ ಯಾವಾಗ ಅತಿಯಾಗಿ ಕ್ಯಾಲೋರಿಯಾಗಿ ಆಗುತ್ತೆ, ಅತಿ ಬೊಜ್ಜುವಿನ ಆಹಾರಗಳು, ಎಣ್ಣೆ ಪದಾರ್ಥ, ಸಿಹಿ ಪದಾರ್ಥ, ಹಾಲಿನ ಪ್ರಾಡಕ್ಟ್ ಇಂಥವೆಲ್ಲ ಬಳಸೋದ್ರಿಂದ ಅದು ಬೊಜ್ಜಾಗಿ ಶೇಖರಣೆಯಾಗಿ ಹೊಟ್ಟೆ, ನಮ್ಮ ಬೆನ್ನು ಭಾಗ, ಬಟಕ್ಸ್ ಅಲ್ಲೆಲ್ಲ ಶೇಖರಣೆಯಾಗಿ ಮನುಷ್ಯ ದಪ್ಪಗಾಗ್ತಾ ಹೋಗ್ತಾನೆ. ಸೊ ಇದು ಈ ಬೊಜ್ಜನ್ನ ಸಡನ್ ಆಗಿ ಕರಗಿಸಕ್ಕಾಗಲ್ಲ. ಅದಕ್ಕೆ ಬೊಜ್ಜು ಅಂದ್ರೆ ಕೊಬ್ಬು ನಿಮಗೆ ಗೊತ್ತಿರಬಹುದು, ಬಹಳಷ್ಟು ಶಾಖ ಕೊಟ್ಟಾಗ ಅದು ನೀರಾಗುತ್ತೆ. ಸೊ ಅದ್ ನೀರಾಗಬೇಕು ಅಂದ್ರೆ ನಾವು ದೇಹನ ದಂಡಿಸ್ಬೇಕು. ನೀವು ಯಾವಾಗ ದೇಹನ ದಂಡಿಸ್ತೀರಿ ಅಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ. ಆ ಕ್ಯಾಲರಿ ಬರ್ನ್ ಆದಾಗ ಅದ್ರ ಪ್ರಕಾರ ನೀವು ಆಹಾರ ವಿಹಾರ ತಗೊಂಡು ಸ್ಥೌಲ್ಯನ ನಿಯಂತ್ರಣ ನಿಲ್ಬಹುದು ಅಂತ ಒಂದು ಉಲ್ಲೇಖ ಇದೆ ಸರ್. ಬಹಳ ಸಂತೋಷ ಡಾಕ್ಟರ್ KCMS ಅವರೇ. ಆಯುರ್ವೇದ ಪದ್ಧತಿಯೊಳಗೂ ಕೂಡ ಹೇಗೆ ಸ್ಥೌಲ್ಯದ ಉಲ್ಲೇಖ ಇದೆ, ಆಧುನಿಕ ಪದ್ಧತಿಯೊಳಗೂ ಕೂಡ ಉಲ್ಲೇಖ ಇದೆ, ಮತ್ತೆ ಖಂಡಿತವಾಗಿ ಕೂಡ ಅದಕ್ಕೆ ಪರಿಹಾರ ಇದೆ. ಒಬೆಸಿಟಿ ಅದಕ್ಕೆ ಪರಿಹಾರ ಇದೆ. ಹೀಗಾಗಿ ಆ ಥರ ತೊಂದರೆ ಆದರೆ ಒಂದು ಸ್ವಲ್ಪ ಮೆಡಿಸಿನ್ಸ್ ತಗೊಂಡು ಖಂಡಿತವಾಗಿ ಕೂಡ ನಾವು ಒಬೆಸಿಟಿಯನ್ನು ನಾವು ಅಡ್ರೆಸ್ ಮಾಡ್ಬೋದು. ಒಂದು ನಮ್ಮ ಜನ ತಿಳ್ಕೊಳ್ಳೋದು ಅವಶ್ಯಕತೆ ಅಂದರೆ ಹಿತಮಿತವಾಗಿರಬೇಕು, ವಿಚಾರಗಳನ್ನು ಕೂಡ ಹಿತಮಿತವಾಗಿ ಮಾಡಿ, ಊಟವನ್ನು ಕೂಡ ಹಿತಮಿತ ಮಾಡಿ. ಇವತ್ತು ಡಾಕ್ಟರ್ ಕೇಶವ್ ಅವರೇ, ಈ ಚಿಕಿತ್ಸಾ ವಿಧಾನಗಳು ಬಹಳ ಮುಖ್ಯ. ಈ ಆಯುರ್ವೇದೊಳಗೆ ತಾವೆಲ್ಲ ಆಯುರ್ವೇದ ಚಿಕಿತ್ಸೆಯೊಳಗೆ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲ, ಏನು ಚಿಕಿತ್ಸಾ ವಿಧಾನಗಳನ್ನ ನಿಮ್ಮ ಆಯುರ್ವೇದ ಸಲಹೆ ಮಾಡುತ್ತದೆ? ಖಂಡಿತ, ಚಿಕಿತ್ಸಾ ವಿಧಾನಗಳಲ್ಲಿ ಸ್ಥೌಲ್ಯವನ್ನು ನಿಯಂತ್ರಿಸಿಕಾಗಿ ಆಯುರ್ವೇದದಲ್ಲಿ ಸುಮಾರು ಪದ್ಧತಿ ಅಥವಾ ಚಿಕಿತ್ಸಾ ವಿಧಾನಗಳನ್ನು ಹೇಳಲಾಗಿದೆ. ಒಂದು ನಿಯಮ ಪಾಲನೆ, ವೈದ್ಯ ಹೇಳಿದ ಹಾಗೆ ಸರಿಯಾಗಿ ನಡ್ಕೊಂಡ್ರು ಅಂತಂದ್ರೆ ಸ್ಥೌಲ್ಯವನ್ನು ಖಂಡಿತವಾಗಿಯೂ ನಿಯಂತ್ರಿಸಬಹುದು. ಒಂದು ಆಹಾರದಲ್ಲಿ ಪಥ್ಯ ಆಹಾರವನ್ನು ಸೇವನೆ ಮಾಡು, ರೂಕ್ಷ ಆಹಾರ, ಕಟು ತಿಕ್ತ ಕಷಾಯಯುಕ್ತ ಆಹಾರ, ಮಿತ ಆಹಾರ, ಹಿತ ಆಹಾರ ಮತ್ತು ಪೋಷಕಾಂಶಯುಕ್ತ ಇರುವಂತಹ ಆಹಾರ, ಅತಿಯಾದ ಕೊಬ್ಬಿನ ಆಹಾರವನ್ನು ನಿಲ್ಲಿಸೋದು, ನಿಯಂತ್ರಣದಲ್ಲಿಡೋದು, ಎಣ್ಣೆ ಪದಾರ್ಥ, ಆಮೇಲೆ ಈ ಜಂಕ್ ಫುಡ್ ಅಂತ ಆಚೆ ತಿನ್ನುವಂಥ ಪದಾರ್ಥಗಳನ್ನು ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಇನ್ನು ಚಿಕಿತ್ಸೆ ವಿಚಾರವಾಗಿ ಬಂತಂದ್ರೆ ಔಷಧಿ, ಆಹಾರ, ಯೋಗ ಹಾಗೂ ರಸಾಯನ, ಈ ನಾಲ್ಕು ಅಂಶಗಳ ಸಮ್ಮಿಲನದಿಂದ ಸ್ಥೌಲ್ಯವನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಇನ್ನು ಪಂಚಕರ್ಮ ವಿಧಾನ, ಅದರಲ್ಲಿ ಉದ್ವರ್ತನ ಅಂದ್ರೆ ಪೌಡರ್ದು ಮಸಾಜ್ ಮಾಡ್ತಾರೆ ಸರ್, ಅದರಿಂದ ಕೊಬ್ಬು ಕರಗತ್ತೆ. ಆಮೇಲೆ ವಮನ, ವಿರೇಚನ ಅಂತ ಪಂಚಕರ್ಮ ಚಿಕಿತ್ಸೆಗಳ ಮುಖಾಂತರನು ಆ ದೋಷವನ್ನು ಹೊರಗಾಕಿ ಕೊಬ್ಬನ್ನ ನಿಯಂತ್ರಣದಲ್ಲಿಡ್ಬೋದು. ಇದರಿಂದ ಅವರ ಕೊಬ್ಬಿನ ಶೇಖರಣೆ ಕಡಿಮೆ ಆಗುತ್ತೆ. ಆಮೇಲೆ ಯೋಗದ್ದು ಬಹಳ ಮಹತ್ವ ಇದೆ. ಯೋಗದಲ್ಲಿ ಸುಮಾರು ಆಸನಗಳು, ಮುಖ್ಯವಾಗಿ ಸೂರ್ಯ ನಮಸ್ಕಾರ, ಅದೊಂದು ಒಳ್ಳೆಯ ಆಸನ, ಕಂಪ್ಲೀಟ್ ದೇಹದ್ದು ವ್ಯಾಯಾಮ ಆಗುತ್ತೆ. ಆಮೇಲೆ ಸರ್ವಾಂಗಾಸನ, ಪಾದಹಸ್ತಾಸನ, ತ್ರಿಕೋಣಾಸನ, ಅರ್ಧ ಮತ್ಸೇಂದ್ರಿಯಾಸನ, ಭುಜಂಗಾಸನ ಇವೆಲ್ಲ ಆಸನಗಳನ್ನು ಮಾಡೋದ್ರಿಂದ, ಮತ್ತೆ ಆಹಾರ ವಿಹಾರದಲ್ಲಿ ಪಥ್ಯಾಪಥ್ಯ ಮಾಡೋದ್ರಿಂದ, ಮತ್ತು ಕೆಲವೊಂದು ಮೇಧೋದೋಷಗಳನ್ನು ಕಡಿಮೆ ಮಾಡುವಂತಹ ಔಷಧಿಗಳಿವೆ, ಇವನ್ನೆಲ್ಲ ತಗೊಳ್ಳೋದ್ರಿಂದ ನಾವು ತಕ್ಕ ಮಟ್ಟಿಗೆ ಸ್ಥೌಲ್ಯವನ್ನು ನಿಯಂತ್ರಿಸಬಹುದಾಗಿದೆ. ಬಹಳ ಸಂತೋಷ ಡಾಕ್ಟರ್ ಕೇಶವ್ ಎಂ ಎಸ್ ಅವರೇ, ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಸ್ಥೌಲ್ಯದಲ್ಲಿ ಆಯುರ್ವೇದದ ಮಹತ್ವವನ್ನು ಕುರಿತಾಗಿ ಮಾತಾಡಿದ್ರಿ. ಈ ಒಬೆಸಿಟಿ ಅಂತ ಹೇಳ್ತೀವಲ್ಲ, ಅದರಿಂದ ನಾವು ನಾನಾ ತೊಂದರೆಗಳಿಗೆ ನಾವೇ ಸಿಕ್ಕಾಕೋತೀವಿ. ನಮ್ಮನೇ ನಾವು ಗೃಹ ಬಂಧನದಲ್ಲಿ ಇಡುವಂತಹ ಸಾಧ್ಯತೆ ಇದೆ. ಹೊರಗಡೆ ಹೋಗ್ಬೇಕಾದ್ರೂ ಕೂಡ ವಿಚಾರ ಮಾಡಬೇಕು. ಒಂದು ವಯಸ್ಸಾದ ಮೇಲೆ ಅಂತೂ ಒಬೆಸಿಟಿ ಇದ್ರೆ, ಸ್ಥೌಲ್ಯ ಇದ್ರೆ ಮಂಡಿನೂ ಹೆಂಗ್ ಎಷ್ಟಿರ್ತದೆ ಅಂದ್ರೆ ಹೋಗ್ಬೇಕೋ ಬೇಡ. ಹೀಗಾಗಿ ಈಗ ನೀ ರಿಪ್ಲೇಸ್ಮೆಂಟ್ ಬಹಳ ಜನಪ್ರಿಯವಾಗಿಬಿಟ್ಟು ಬಿಕಾಸ್ ಆಫ್ ಒಬೆಸಿಟಿ. ಅದಕ್ಕೆ ಆದ್ರೆ ಅದನ್ನ ಮೊದಲೇ ಬರ್ದಂಗೆ ನೋಡ್ಕೊಂಡ್ಬಿಟ್ರೆ ಒಳ್ಳೇದಲ್ಲ. ಅದಕ್ಕೆ ನಮ್ಮ ಕೇಳುಗರಲ್ಲಿ ಕೇಳ್ಕೊಳ್ಳೋದಂದ್ರೆ ಒಬೆಸಿಟಿಯನ್ನ ನೀವು ತಪ್ಪಿಸಬಹುದು. ಹೊರಗಿನ ಆಹಾರವನ್ನ ತಿನ್ಬೇಡಿ, ಮನೆಯಲ್ಲಿ ತಿನ್ಬೇಕಿದ್ರೆ ಒಂದು ಹಿತಮಿತವಾಗಿರ್ರಿ, ವಿಚಾರಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಅದಕ್ಕೆ ನಾವು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಲ್ಲ, ಹಂಗೆ ಇಟ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಸ್ಥೌಲ್ಯವನ್ನು ನಾವು ನಿಯಂತ್ರಣ ಮಾಡಬಹುದು, ವಿಧ ಸ್ಥೌಲ್ಯವಿಲ್ಲದೆ ಆರಾಮಾಗಿ ಅಡ್ಡಾಡಬಹುದು. ಇಲ್ಲಿ ತನಕ ಬಂದು ಮಾಹಿತಿ ನೀಡಿದಂತ ಡಾಕ್ಟರ್ ಕೇಶವ್ ಎಂ ಎಸ್ ಅವರೇ, ನಮ್ಮೆಲ್ಲ ಅಂಗೈಲಿ ಆಯುರ್ವೇದ ಕಾರ್ಯಕ್ರಮದ ಕೇಳುವ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥೂಲಕಾಯ ಹಾಗೂ ಆಯುರ್ವೇದದ ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿಯ ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೇಶವ್ ಎಂಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ. ಈ ವಾರದ ಪ್ರಶ್ನೆ, ಸ್ಥೂಲಕಾಯಕ್ಕೆ ಉತ್ತಮವಾದ ಆಸನ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಸ್ಥೂಲಕಾಯಕ್ಕೆ ಉತ್ತಮವಾದ ಆಸನ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಹೊಲಕ್ಕ ಬುತ್ತಿ ಕಾರ್ಯಕ್ರಮ. ಏನ್ವಾ ರಾಖಿ ರೊಟ್ಟಿ ಜೋರ ಮಾಡಹತ್ತಿ? ಯಾರ ಅಯ್ಯ ಮಾಲಕ್ಕ? ಓ ನಮ್ ಟೀಚರ್ ಮೇಡಮ್. ಬರ್ರಿ ಬರ್ರಿ ಬರ್ರಿ ಮಾಲಕ್ಕ, ಬರ್ರಿ ಟೀಚರ್. ಅವ ಟೀಚರ್ ಅಲ್ಲ ಅನ್ನಕ್ ಹೋಗ್ಬೇಡ, ನಾ ಏನೀಗ ನಿಮ್ ಮನೆಗೆ ನಿನಗ ಮಾಲಕ್ಕನ ಅದೀನಿ. ಮತ್ತ ಬುತ್ತಿ ರೆಡಿ ಆಗಕತ್ತ? ಹ್ಞೂ ನಡ್ಸೇನ್ ನೋಡು, ಮೆಂತೆ ಸೊಪ್ಪು ಮತ್ತ ರೊಟ್ಟಿ, ಇವತ್ ಹೊಲಕ್ ನಮ್ ಬುತ್ತಿ ಇದ ಹೊಂಟೈತ್ ನೋಡು. ಹಾ ಹೆಸರ್ ಕಾಳ್ ಹಾಕೆ ಮೆಂತೆ ಪಲ್ಲೆ ಮಾಡಕ್ಕೆ ನೀನ್? ಅದ್ ಭಾರಿ ಆತ್ ಬಿಡು, ಇದೊಂದು ಮೆಂತೆ ಪಲ್ಲೆ ಚಲೋ ನೋಡುವ. ಈ ಹೆಸರ್ ಕಾಳ್ ಹಾಕಿದ್ರ ಒಂದ್ ನಮನಿ ರುಚಿ ಆಕೇತಿ, ಬ್ಯಾಳಿ ಹಾಕಿದ್ರ ಒಂಥರ ರುಚಿ, ಹಂಗ ಮಾಡಿದ್ರು ಒಂಥರ ರುಚಿ. ಆಮೇಲೆ ಇತ್ತಿತ್ತಲಾಗ ಮಾಡ್ತಾರ ನೋಡುವ, ಅದನ್ನ ಕಟ್ ಮಾಡಿ ಅದನ್ನ ಮೆಣಸಿನ್ಕಾಯಿ ಜೀರಿಗೆ ಹಾಕಿ ಪರೋಟ ಮಾಡ್ತಾರಂತ, ನಿನಗ್ ಬರ್ತೈತೇನದು? ಬರ್ತೈತಲ್ಲ ಮಾಡಿರ್ತೇನಿ. ಅದ್ ಹೆಂಗ್ ಮಾಡ್ತಿ ಹೇಳವ? ಮೆಂತೆ ಸೊಪ್ಪು ಸ್ವಚ್ಛಾಗಿ ಬಿಡಿಸ್ಕೋಬೇಕು. ಹಾಕ್ಬೇಕು. ಚಲೋತ್ ಕ್ಲೀನ್ ಆಗಿ ತೊಳೆದು ಸ್ವಲ್ಪ ಎಣ್ಣೆ ಕಾಸಿ ಅದ್ರೊಳಗ ಹಸಿಮೆಣಸಿನ್ಕಾಯಿ ಬಹಳಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿ ಆಮೇಲೆ ಅದ್ರೊಳಗ ಸೊಪ್ಪು ಹಾಕಿ ತಾಳಿಸ್ಕೋಬೇಕು ಉಪ್ಪು ಹಾಕಿ. ಆಮೇಲೆ ಅದನ್ನ ಹಿಟ್ಟಿಗೆ ಹಾಕಿ ಕಲ್ಸ್ಕೊಂಡ್ರ ಮೆಂತೆ ಪರೋಟ ರೆಡಿ ಆಗ್ತೈತಿ. ಬಾಳ ಚಲೋ ಹೇಳಿದಲ್ವಾ. ಇಲ್ಲೇ ಹೊರಗ್ ನೋಡಾಕತ್ತೇನಿ ಏನ್ ಚಲೋ ಒಂದ್ ಹಳ್ಳಿ ಒಳಗ್ ಮೆಂತೆ ಪಲ್ಯನ ಬೆಳೆಸಿ ನನಗ್ ಹೋಗಬೇಕಾರ ಒಂದ್ ಸ್ವಲ್ಪ ಪಲ್ಯ ಕೊಡ್ಬೇಕು ನೋಡ್ವಾ. ತಗೊಂಡ್ ಹೋಗ್ ಮಾಲಕ್ಕ. ಇದೇನ ರಾಖಿ ಸತತ್ ನಿಂದ ಹೊಲ್ದಾಗವಾ ಮೆಂತೆ ಪಲ್ಯ ಬೆಳೆದಿರ್ತಿ. ಯಾವಾಗ ಸೀಸನ್ ಇರ್ತೈತಿ ಒಟ್ಟ ತಪ್ಸಂಗಿಲ್ಲ, ಮೆಂತೆ ಬಾಳ ಸೇರ್ತೈತಿ ನಿನಗ. ಹೌದೌದು. ಆಮೇಲೆ ಅದು ಚಳಿಗಾಲದ ಸೊಪ್ಪು ನೋಡದು, ಚಳಿಗಾಲದ ತರಕಾರಿ ಅದು. ಈಗ ಈ ಸೀಸನ್ ಗನ್ಕಿ ಬಹಳ ಚಂದ ಬೆಳಿತೈತ ಅದು. ಅದಕ್ಕೇನು ಜಾಸ್ತಿ ತಯಾರಿ ಬೇಕಾಗುದಿಲ್ಲ ಮೆಂತೆ ಸೊಪ್ಪು ಬೆಳಿಲಿಕ್ಕೆ. ಆಮೇಲೆ ನೋಡುವ ಈ ಮೆಂತೆದು ಬೇರ್ನೊಳಗ ಏನಿರ್ತೈತಿ, ಅವು ಸಾರಜನಕ ಗಂಟು ಇರ್ತಾವಲ್ಲ, ಈ ನಮ್ಮ ಗಾಳಿ ಒಳಗ ಪ್ರಕೃತಿ ಒಳಗ ಏನು ಸಾರಜನಕ ಇರ್ತದ ಅದನ್ನ ಡೈರೆಕ್ಟ್ ಆಗಿ ಆ ಗಂಟುಗಳು ತಗೊಂಡು ಸಾರಜನಕ ಸ್ಥಿರೀಕರಣ ಮಾಡ್ತಾವ. ಹಿಂಗಾಗಿ ನೆಲದ ಗುಣಮಟ್ಟ ಭೂಮಿ ಹೆಚ್ಚಿಗೆ ಮಾಡ್ತಾವ ನೋಡು. ಆಮೇಲೆ ನಮ್ಮ ಮಣ್ಣಿನ ಗುಣಮಟ್ಟ ಚಲೋ ಆಗುದ್ರಿಂದ ಮಣ್ಣು ಆರೋಗ್ಯಶಾಲಿ ಆಗ್ತತಿ. ಅದಕ್ಕ ನೀ ಮೆಂತೆ ಬೆಳದ್ ಬಹಳ ಚಲೋ ಮಾಡ್ತೀನಿ ನೋಡು. ಆಮೇಲೆ ಈ ಶುಗರ್ನವ್ರಿಗೆಲ್ಲ ಮೆಂತೆ ಬಹಳ ಚಲೋ ಅಲ್ಲವಾ. ಹೌದು. ಮತ್ತೆ ಏನೋ ಕಾಳ್ ನೆನಿ ಇಡ್ತಾರಂತ, ನೆನಿ ಇಟ್ಟು ಅದನ್ನ ಏನ್ ಮಾಡಿದ್ರು ಡಾಕ್ಟರ್ ಕೇಳೇ ಮಾಡ್ಬೇಕು. ಮೆಂತೆ ನೆನಿ ಇಟ್ಟು ಅದ್ರ ನೀರ್ ಕುಡಿತಾರ, ಆಮೇಲೆ ಮೊಳಕಿ ಬರ್ಸಿ ಅದರಿಂದ ಸಲಾಡ್ ಮಾಡ್ತಾರ, ಅದು ಬಹಳ ಚಲೋ ನೋಡುವ. ನೀವು ಮೆಂತೆ ಕಾಳು ನೆನೆಸಿ ಅದಕ್ ಮೊಳಕಿ ಬರಿಸಿ ಅದ್ರೊಳಗ ಸಣ್ಣಗ ಸೌತಿಕಾಯಿ ಹೆಚ್ಚಿ ಹಾಕೊಂಡು ಮತ್ತ ಅದ್ರೊಳಗ ನೀವು ಕಡ್ಲಿ ಕಾಳುನು ಬೇಕಾದ್ರ ಮಿಕ್ಸ್ ಮಾಡಿ ಒಂದ್ ಸಲಾಡ್ ಮಾಡ್ಕೊಂಡ್ ತಿನ್ನೋರಿಂತ ನಿಮಗ ಪ್ರೋಟೀನು ಸಿಕ್ತೈತಿ ಕಡ್ಲಿ ಕಾಳು ಹಾಕೋರಿಂತ. ಆಮೇಲೆ ನಿಮಗ ಬಹಳೊತ್ತನ ಹೊಟ್ಟಿ ಹಸುವನ್ನ ಅದು ಮಾಡಿಸ್ಕೊಡೋದಿಲ್ಲ. ಹೌದು. ಈಗ ನೋಡು ತಾಯಿ ಹಾಲ್ ಹೆಚ್ಚಿಗೆ ಮಾಡಕ್ಕೂ ಈ ಮೆಂತೆದ ಕಾಳು ಬಹಳ ಉಪಯೋಗ. ಹೌದು. ಮೆಂತೆ ಪಲ್ಲೆ ತಿನ್ರಿ, ಕಾಳಿನ ಸಲಾಡ್ ಮಾಡ್ರಿ ಅಂತ ಹೇಳಿ ನಮ್ಗೆಲ್ಲ ಹೇಳ್ತಿದ್ರು. ಆಮೇಲೆ ಇದ್ರೊಳಗ ಬಹಳಷ್ಟು ಮ್ಯಾಗ್ನೇಶಿಯಂ ಇರ್ತೈತಿ, ಚಲೋ ಗುಣಮಟ್ಟದ ಐರನ್ ಇರ್ತೈತಿ, ಅಂದ್ರ ಕಬ್ಬಿಣಾಂಶ, ಮ್ಯಾಂಗನೀಸ್, ಆಮೇಲೆ ಕಾರ್ಬೋಹೈಡ್ರೇಟ್. ಬರೇ ಒಂದ್ ಚಮಚ ಮೆಂತೆ ಕಾಳ್ನ್ಯಾಗ 6 ಗ್ರಾಂ ಕಾರ್ಬೋಹೈಡ್ರೇಟ್ ಅಷ್ಟೇ ಇರ್ತೈತಿ. ಆಮೇಲೆ 3 ಗ್ರಾಂ ಪ್ರೋಟೀನ್ ಇರ್ತೈತಿ, ಆಮೇಲೆ 3 ಗ್ರಾಂ ಫೈಬರ್ ಇರ್ತೈತಿ. ಅಂದ್ರ ಫೈಬರ್ ಬಹಳ ಇದ್ದಿದ್ದಕ್ಕ ಅದರಿಂದ ಏನಾಗ್ತೈತಿ, ಏನಂತಾರ, ಜೀರ್ಣಕ್ರಿಯೆಗೂ ಚಲೋ ಮತ್ತ ಅದರಿಂದ ಶುಗರು ಕಮ್ಮಿ ಆಗ್ತೈತಿ ನೋಡುವ ಅದಕ್ಕ. ಆಮೇಲೆ ನೀನ್ ಅಕ್ಕ ಮೆಗ್ನೀಷಿಯಂ ಮತ್ತ ಐರನ್ ಅಂದಿಯಲ್ಲ, ಹೆಣ್ಮಕ್ಳಿಗಂತೂ ಬಹಳ ಇಂಪಾರ್ಟೆಂಟ್ ಅದು ಮೆಗ್ನೀಷಿಯಂ ಐರನ್ ನಮಗ್ ದೇಹಕ್ಕೆ ಬೇಕಾಗಿದ್ದು. ಹಂಗಾಗಿ ಮೆಂತೆ ಕಾಳು ಮೆಂತೆ ಸೊಪ್ಪು ಎಷ್ಟು ಸಾಧ್ಯ ವಾರದಾಗ ಒಂದು 3-4 ಸಲ ಅದನ್ನ ನಮ್ಮ ಊಟದಾಗ ಬಳಸೋದ್ರಿಂತ ಬಹಳ ಅನುಕೂಲ ಇದಾವ್ ನೋಡು. ಚಲೋ ಹೇಳಿದಿ ನೋಡು. ಅದಕ್ಕೆ ನಾನು ನಿನಗ ಶಾಣೆ ಟೀಚರ್ ಅನ್ನೋದು ನಿನಗ ನಾನು. ಹೌದ್ವಾ, ಇನ್ನು ಶಾಣೆ ತನ ಆಯ್ತು ನೋಡಿಲಿ. ಅದರಿಂದ ಕೊಲೆಸ್ಟ್ರಾಲು ಕಡಿಮೆ ಆಗ್ತತಿ ಈ ಮೆಂತೆ ಸೊಪ್ಪು ಕಾಳು ತಿನ್ನೋದ್ರಿಂದ. ಆಮೇಲೆ ಈ ಆಸಿಡಿಟಿ ಅಂತಾರಲ್ಲ ಅದು ಸಹಿತ ಕಡಿಮೆ ಆಗ್ತತಿ. ಇದು ದೇಹದೊಳಗ ಇನ್ಫ್ಲಾಮೇಷನ್ ಅಂತಾರವ. ಇನ್ಫ್ಲಾಮೇಷನ್ ಅಂದ್ರ ಅದೇನಾಗ್ತಿರ್ತೈತಿ, ಒಂಥರ ನಂಜು ಬಾವ್ ಇರ್ತೈತಲ್ಲ, ಅದು ಸತ್ಯಕ್ಕ ಈ ಮೆಂತೆ ತಿನ್ನೋದ್ರಿಂದ ಕಡಿಮೆ ಆಗ್ತೈತಿ. ಮತ್ತ ನೀನು ಮೆಂತೆ ಶಾಣೆ ಕೆದ್ದಿದಿ, ಅಗ್ರಿಕಲ್ಚರ್ ಕಲ್ತಿದ್ದಿ, ಈ ಮೆಂತಿ ಕಾಳು ಹೆಂಗ್ ಬೆಳಿತಾರ ಅನ್ನೋದೊಂಚೂರು ಹೇಳುವ. ನನ್ಗೊಂಚೂರು ಜಾಗ ಐತಿ, ನಾನು ಬೆಳೆದ್ ಬಿಡ್ತೇನಿ. ಈಸಿ ಐತಿ ಬಿಡ. ಅದ್ರೊಳಗ ಏನೈತಿ, ಮೆಂತೆ ಕಾಳು ನೀನು ಸಹಜಕ್ಕನ ನೆಲ ಸ್ವಲ್ಪ ಹಗುರ್ ಮಾಡಿ ಅದಕ್ಕೊಂಚೂರು ಸಗಣಿ ಗೊಬ್ಬರ ಹಾಕ್ಬೇಕು ಮಣ್ಣಿನೊಳಗ ಹಾಕಿ ಮೆಂತೆ ಕಾಳು ನೀನು ಭೂಮಿ ಒಳಗ ಹಾಕ. 2 ದಿನದಾಗ ಅಂದ್ರೆ ಮೊಳಕೆ ಬಂದ ಬಿಡ್ತೈತಿ. ಈ ಬೆಳಿ ಬೆಳಿಲಿಕ್ಕೆ ಏನು ಜಾಸ್ತಿ ತ್ರಾಸ ಇಲ್ಲ. ಮತ್ತ ಅದಕ್ಕೇನು ಹೆಚ್ಚಿನ ನೀರ್ ಬೇಕಾಗಿಲ್ಲ, ಹೆಚ್ಚಿನ ಬಿಸಿಲು ಬೇಕಾಗಿಲ್ಲ. ಈ ಚಳಿಗಾಲದ ಬೆಳಿ ಅದು ಬಹಳ ಚಲೋ ಬೆಳಿತೈತ. ಅದು 1 ತಿಂಗಳದಾಗ ಅಂದ್ರ ನಿನ್ ಕೈಗ್ ಸೊಪ್ಪು ಬಂದ ಬಿಡ್ತೈತಿ. ನೀನು ಅದನ್ನ ಮನಿ ಒಳಗ ಯಾರು ಕೈತೋಟ ಮಾಡ್ಕೊಂತಾರ ನೋಡು, ಅವರು ಬಹಳ ಆರಾಮಾಗಿ ಬೆಳೆಸ್ಕೋಬಹುದು ನೋಡಕ್ ಮಾಲಕ್ಕ. ಅದ ಈ ಮೆಂತೆ ಸೊಪ್ಪು ಮೆಂತೆ ಕಾಳಿಂತ ಬಹಳ ಉಪಯೋಗ ಐತಿ. ಅದಕ್ಕನ ಅಲ್ಲಿ ಸೊಪ್ಪು ಬಹಳ ಆಗಿತ್ತಲ್ಲ, ಹಂಗಾರ ಹೊಲಕ್ ಇದನ್ನ ಬುತ್ತಿ ಕಟ್ಟೋಣ ಅಂತ ಹೇಳಿ ಇವತ್ತು ಇದನ್ನ ಮಾಡ್ಯಾನ ನೋಡ್ ತಯಾರಿನ. ನೋಡುವ ನಾಳ್ನ ಮತ್ ಬರ್ತೀನಿ. ನನಗೊಂದ್ ಸ್ವಲ್ಪ ತಾಜಾ ಮೆಂತೆ ಸೊಪ್ಪು ಹರಿದಿಟ್ಟಿರು, ನಾನು ಅದನ್ನ ತಗೊಂಡ್ ಹೋಗಿ ಮಸ್ತ್ ನಾಳೆ ಪಲ್ಯ ಮಾಡ್ತೇನಂತ ನಾ ಬರ್ತೇನೆ. ಈಗ ನಂಗೆ ಟೈಮ್ ಇಲ್ಲ. ಮಾಲಕ್ಕ ತಡಿಯ, ಹೊಂಟ ಬಿಟ್ಟೆ ನೀ. ತಡಿ ತಡಿ, ಇಲ್ಲಿ ನೋಡಿಲ್ಲೇ, ನಾನು ಹಬ್ಬಕ್ಕಂತ ಹೇಳಿ ಒಂದ್ ಸೀರೆ ತಗೊಂಡಿದ್ದೆ ನೋಡ್ಬಾ ಇಲ್ಲೇ. ಏ ಮಸ್ತ್ ಐತಲ್ವಾ ಸೀರಿ, ಡಿಸೈನು ಕಲರು ಭಾರಿ ಐತಿ ಬಿಡ. ಅಲ್ಲ 6,000 ರೂಪಾಯಿ ಕೊಟ್ಟೆ ನೋಡ ಈ ಸೀರಿಗೆ. ಅದು ಮಾರ್ಕೆಟ್ ಹೋಗ್ಬಿಟ್ಟಿದ್ದೇವಾ ನಾನು, ಸೀರೆ ಪಸಂದ್ ಬಂದ್ಬಿಡ್ತ, ಏನ್ ಮಾಡ್ಲಿ. ಮತ್ ಇಮಿಡಿಯೇಟ್ ಆಗಿ ನನ್ ಜೊತಿ ಇವ್ರು ಸಾವಕ್ಕ ಇದ್ರು, ಅವ್ರ ಕಡೆನ ಒಂದ್ 6,000 ರೂಪಾಯಿ ಸಾಲ ತಗೊಂಡೆ, ತಗೊಂಡ್ ಬಂದೆ ನೋಡು. ಏನ ಹುಡುಗಿ ನೀನು, ಸಾಲ ಮಾಡಿ ಸೀರೆ ತಗೊಳ್ಳೋದು ಏನ್ ಬಂದೈತಿ? ಇದ್ರ ಮ್ಯಾಲ ಏನದು ಆರಿ ವರ್ಕ್ ಅಂತಾರಲ್ಲ ಅದ್ ಮಾಡ್ಯಾರ, ನಿನಗೂ ಬರ್ತಿತ್ತಲ್ಲ. ಮಾಲಕ್ಕ ನೋಡಕ್ ಎಷ್ಟ್ ಚಂದ ಐತಿ, ಆಸೆ ಆಗ್ಬಿಡ್ತವ, ಬಿಡಾಕ ಮನಸ್ಸು ಬರ್ಲಿಲ್ಲ ನೋಡು. ಅಂದ್ರು ಏನ್ ಬೇ, ಸಾಲ ಮಾಡಿ ಸೀರೆ ತೆಗ್ ತಗೊಂಡಿ ನೋಡು. ಇನ್ ನೀನು ಇಷ್ಟು ರೊಕ್ಕ ಹಾಕು ಬದ್ಲಿ ಈ ಸೀರೆ 500 ರೂಪಾಯಿಗೆ ಸಿಕ್ತಿತ್ತಲ್ಲ. ಹ್ಮ್ ಸಿಕ್ತಿತ್ತು. ಬಿಡು. ಹಾ, ಪ್ಲೇನ್ ಸೀರೆ ತಗೊಂಡ್ರ 500 ರೂಪಾಯಿಗೆ ಸಿಕ್ತಿತ್ತು. ಆ ಪ್ಲೇನ್ ಸೀರೆ ತಗೊಂಡ್ರ ನೀ ಬಾಳ ಅಂದ್ರೆ 8-10 ದಿವಸ ಆ ಡಿಸೈನ್ ನೋಡ್ಕೊಂಡ್ ಬಂದಿದ್ದಿ. ಹಂಗನ ಒಂದು 200 ರೂಪಾಯಿ ದಾರ ಆಮೇಲೆ ಇವು ಮುತ್ತು ಎಲ್ಲಾ ತಗೊಂಡ್ ಬಂದು ಡಿಸೈನ್ ಮಾಡಿದೆ ಅಂದ್ರೆ 8-10 ದಿವಸದಾಗ ಇಂಥದ ಸೀರೆ ನೀ ಮಾಡ್ಬೋದಿತ್ತು. ಆಮೇಲೆ ಹೋಗ್ಲಿ ಬಿಡು, ನಿನಗ್ ಟೈಮ್ ಇಲ್ಲ ಅಂತಂದ್ರ ಇಂಥ ಆರಿ ಕೆಲಸ ಮಾಡೋರಿಗೆ 1,000 ರೂಪಾಯಿ ಕೊಟ್ರೆ ಎಷ್ಟು ಚಂದ ನಿನಗ ಎಂಬ್ರಾಯ್ಡ್ರಿ ಮಾಡು ಕೊಡ್ತಿದ್ರ. ಈಗ ನೋಡು, ನಿನಗೂ ಸ್ವಲ್ಪ ಟೈಮ್ ಇದ್ದ ಇರ್ತೈತಿ. ಆ ಟೈಮ್ನಾಗ ಒಂದ್ 15 ದಿವಸದಾಗ ಇಂಥ ಸೀರೆ ಮಾಡ್ತಿದ್ದೆ. ಇನ್ನೊಂದ್ಸರಿ ನಿನಗ ಈ ತರ ಸೀರೆ ತಗೋಬೇಕು ಅನ್ಸಿದ್ರ ನಿನಗ ಹೆಂಗಿದ್ರು ಕಸೂತಿ ಎಲ್ಲಾ ತರದ್ ಗೊತ್ತೈತಿ, ಒಂದು ಪ್ಲೇನ್ ಸೀರೆ ತಗೊಂಡ್ ಬಾ, ನನಗೂ ಒಂದ್ ಸ್ವಲ್ಪ ಬರ್ತೈತಿ. ಇಬ್ರು ಕೂಡಿ ಹಣಕಿ ಮಾಡಿದ್ರ ಎಷ್ಟು ರೊಕ್ಕ ಉಳಿಸಬಹುದಿತ್ತಲ್ಲ ಹುಡುಗಿ ನೀನ್. ಹೌದಲ್ಲ ಮಾಲಕ್ಕ, ನೋಡು ನಾನ ಆಸೆಗ್ ಬಿದ್ದು ಗಡಿಬಿಡಿ ಮಾಡ್ಕೊಂಡು ಮತ್ತೆ ಸಾಲ ಬೇರೆ ಮಾಡ್ಕೊಂಡು ಅವಸರ ಮಾಡಿ ತಂದ್ಬಿಟ್ಟೆ. ಹೌದ್ ತಡಿ, ಚಲೋ ಹೇಳ್ಕೊಟ್ಟಿ ನೋಡ್ ನೀನ್, ಇನ್ ಮ್ಯಾಲಿನ ಹಿಂಗ ಮಾಡ್ತೇನಿ. ಇರೋ ರೊಕ್ಕದಾಗ ಚಲೋ ಸೀರೆ ತಗೊಂಡ್ ಬಂದು ನಾನು ನೀನು ಕೂಡಿ ಅದ್ರ ಮ್ಯಾಲೆ ಕಸೂತಿ ವರ್ಕ್ ಹಾಕಿ ರೆಡಿ ಮಾಡೋಣ ತಡಿ ಹಂಗಾರು. ಆ ಹೌದ್ವಾ, ನೀ ಹೊಲಕ್ಕ ಬುತ್ತಿ ರೆಡಿ ಮಾಡು, ನನಗೂ ತಡ ಆತ, ಬರ್ತೇನೆ ಅಂತ. ಮತ್ ಬಾ ಮಾಲಕ್ಕ. ಹೂನ್ವಾ, ಬರ್ತೇನಂತ. ಇದುವರೆಗೆ ಕಾರ್ಯಕ್ರಮ ಹೊಲಕ್ಕ ಬುತ್ತಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಾಲಾ ಸಾಂಬ್ರಾಣಿ ಹಾಗೂ ರಾಖಿ ಹಾನಗಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಸವಸುದ್ದಿಯ ಲಕ್ಕಪ್ಪ ಸಿದ್ದಪ್ಪ ಬೆಳಗಲಿ ಮತ್ತು ತಂಡದವರಿಂದ ಡೊಳ್ಳಿನ ಪದಗಳು. ಪೆಟ್ಟೆನ ಮ್ಯಾಲ ಪೆಟ್ಟ ಎತ್ತ ಹೊಡೆದ ಕೊಂದಕ್ಕೆನ. ಡೊಳ್ಳಿನ ಪದಗಳನ್ನು ಕೇಳುತ್ತಾ ಇರುವಿರಿ. Yeah.